ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯನ್ನು ಅಂದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಜಾರಿಗೆ ತಂದಿದೆ. ಸುಮಾರು 25 ಕೋಟಿಗೂ ಹೆಚ್ಚು ರೈತ ಬಾಂಧವರು ಈ ಬೆಳೆ ವಿಮೆ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. 75 ಕೋಟಿಗೂ ಹೆಚ್ಚು ರೈತರಿಂದ ಅರ್ಜಿ ಸ್ವೀಕರಿಸಿದ್ದು ಸಂರಕ್ಷಿತ ಬೆಳೆ ವಿಮಾ ತಂತ್ರಾಂಶದ ಮೂಲಕ ಪಾರದರ್ಶಕವಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಈ ಯೋಜನೆ ರೈತರನ್ನು ಆಪತ್ತಿನಿಂದ ಪಾರು ಮಾಡುವ ವಿನೂತನ ಯೋಜನೆ. ಈ ಯೋಜನೆಯಲ್ಲಿ ವಿವಿಧ ಬೆಳೆಗಳು ಹಾಗೂ ವಿವಿಧ ವಾಯುಗುಣಕ್ಕೆ ಅನುಗುಣವಾಗಿ ರೈತ ವಿಮಾ ಕಂತನ್ನು ಅತ್ಯಲ್ಪ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ. ರೈತರು ಪಾವತಿಸಿದ ವಿಮಾ ಮೊತ್ತದಷ್ಟೇ ಹಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವಿಮಾ ಕಂಪನಿಗೆ ನೀಡುತ್ತಿದೆ. ಬೆಳೆ ನಾಶವಾದಾಗ ಈ ಯೋಜನೆಯಲ್ಲಿ ಸೇರಿದರೆ ಇದರ ಉಪಯೋಗ ಪಡೆಯಬಹುದು. ಹವಾಮಾನದ ವೈಪರೀತ್ಯದಿಂದ ಬೆಳೆ ನಾಶವಾದರೂ WBCIS ಯೋಜನೆ ಅಡಿಯಲ್ಲಿ ವಿಮಾ ಮಾಡಿಕೊಳ್ಳಬಹುದು. ಇದಲ್ಲದೆ ತೆಂಗಿನಕಾಯಿ ಬೆಳೆ ನಾಶಕ್ಕೂ CPIS ಯೋಜನೆಯಡಿ ವಿಮಾ ಸೌಲಭ್ಯ ಇದೆ. ರೈತರು ಈ ಯೋಜನೆ ಸೌಲಭ್ಯ ಪಡೆಯಲು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ 1 ಕಿಸಾನ್ ಕಾಲ್ ಸೆಂಟರ್ 1000045355553 ಹಾಗೂ ಕ್ರಾಪ್ ಇನ್ಶೂರೆನ್ಸ್ ಪೋರ್ಟಲ್ ಇಲ್ಲಿಗೆ ಸಂಪರ್ಕಿಸಬಹುದು. ಆತ್ಮೀಯ ರೈತ ಬಂಧುಗಳಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದ ಓರಿಯೆಂಟಲ್ ಇನ್ಸೂರೆನ್ಸ್ ಕುರಿತು ಶಿವಮೊಗ್ಗ ಜಿಲ್ಲೆಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರಮೇಶ್ ಎಚ್ ಅವರೊಂದಿಗೆ ಹಾಗೂ ಬೆಳೆ ವಿಮೆ ಕುರಿತು ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಜಿಲ್ಲೆಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಜಾಮಿಲ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳೋಣ, ಬನ್ನಿ. ನಮಸ್ಕಾರ, ನಮ್ಮ ಹೆಸರು ರಮೇಶ್ ಎಚ್ ಅಂತ. ಶಿವಮೊಗ್ಗ ಜಿಲ್ಲೆ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಅನುಷ್ಠಾನಗೊಂಡಿದೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಯಿಂದ ಅರಿವು ಮೂಡಿಸಿಕೆಯನ್ನು ತುಂಬಾನೇ ಮಾಡ್ತಾ ಇದ್ದೇವೆ ಸರ್. June 1 ಪ್ರಾರಂಭವಾಗಿದ್ದು ಇಲ್ಲಿಯ ತನಕ ನಮ್ಮ ಪ್ರಚಾರ ನಡೆದಿದೆ ಸರ್. ಪ್ರತಿ ಹಳ್ಳಿ, ಪ್ರತಿ ಗ್ರಾಮ ಪಂಚಾಯಿತಿ, ಹೋಬಳಿ ಮಟ್ಟದಲ್ಲಿ ನಡೀತಾ ಇದೆ ಸರ್ ಪ್ರಚಾರಗಳು. ರೈತರು ಈ ಪ್ರಚಾರ ಸಮಯದಲ್ಲಿ ಸಹಕರಿಸೋದು ತುಂಬಾನೇ ಕಡಿಮೆ ಆಗಿದೆ ಸರ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ ಇಲ್ಲಿ ಮಳೆ ತುಂಬಾನೇ ಇದೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದರಲ್ಲೂ ಕೂಡ ಸ್ವಲ್ಪ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಮಳೆ ತುಂಬಾನೇ ಇದ್ರು ನಮ್ಮ ತಾಲೂಕು ಸಂಯೋಜಕರಾಗಿ ವರ್ಕ್ ಮಾಡ್ತಾರಂತ ಅವರೆಲ್ಲ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರುಗಳು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಕೊಟ್ಟು ಗಮನ ಕೊಟ್ಟು ಪ್ರಯೋಜನ ತಗೋಬೇಕಂತ ನಾನು ಸ್ವಲ್ಪ ರೈತರಿಗೆ ಮನವರಿಕೆ ಮಾಡ್ತಿದ್ದೀನಿ ಸರ್. ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ನಾವು ಪ್ರಚಾರ ಮಾಡ್ತಿದ್ದೇವೆ ಅಂದ್ರೆ ವರ್ಕ್ಶಾಪ್ಗಳು ಮಾಡ್ತಿದ್ದೇವೆ ಸರ್. ಪ್ರತಿಯೊಂದು ಗ್ರಾಮಕ್ಕೆ ಮತ್ತೆ ಗ್ರಾಮ ಪಂಚಾಯಿತಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಇದಕ್ಕೂ ಹೋಗ್ಬಿಟ್ಟು ಹಳ್ಳಿಗಳಿಗೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡ್ತೇವೆ. ರೈತರನ್ನು ಕೂರಿಸ್ಬಿಟ್ಟು ಅಲ್ಲಿ CSE ಸೆಂಟರ್ ಗ್ರಾಮವನ್ನು ಕೂಡ ಭೇಟಿ ಮಾಡ್ತಿದ್ದಾರೆ. ಆ ಭೇಟಿ ಮಾಡಿದ್ಮೇಲೆ ಅಲ್ಲಿ ಏನ್ ರೈತರಿಗೆ ಕಟ್ಟಕ್ಕೆ ಅಲ್ಲೆಲ್ಲ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಕೂಡ ಅವರಿಗೆ ಬ್ರೋಚರ್ಸ್ ನಮ್ಮ ಕಂಪನಿಯಿಂದ ಬ್ರೋಚರ್ಸ್ ರೆಡಿ ಮಾಡಿರ್ತಾರೆ. ಆ ಬ್ರೋಚರ್ಸ್ ಅವ್ರ ಕಡೆಗೆ ಪ್ರೀಮಿಯಂ ಚಾರ್ಟ್ ಅದೆಲ್ಲ ಕೊಟ್ಟು ಮತ್ತೆ ಪ್ರಪೋಸಲ್ ಫಾರ್ಮ್ ಅಂತ ರೈತರ ನೋಂದಣಿ ಮಾಡ್ಬೇಕಂದ್ರೆ ಪ್ರಪೋಸಲ್ ಫಾರ್ಮ್ ಕೂಡ ಸಿಗುತ್ತೆ ಸರ್. ಅದನ್ನು ಕೂಡ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಸರ್. ಪ್ರೀಮಿಯಂ ಚಾರ್ಟ್ ಮತ್ತೆ ಪ್ರಪೋಸಲ್ ಫಾರ್ಮ್ಸ್ಗಳು ಅವ್ರು ಕಟ್ಟಬೇಕಂತಂದ್ರೆ CSE ಸೆಂಟರ್ ಗ್ರಾಮವನ್ನು ಬ್ಯಾಂಕ್ ಲೋನಿ ಫಾರ್ಮರ್ಸ್ ಆದ್ರೆ ಬ್ಯಾಂಕ್ ಒಳಗೆ ಹೋಗಿ ನೋಂದಣಿ ಮಾಡಿಸಬಹುದು. ನಾನ್ ಲೋನಿ ಫಾರ್ಮರ್ಸ್ ಆದ್ರೆ CSE ಸೆಂಟರ್ ಗ್ರಾಮವನ್ನು ಹೋಗ್ಬೋದು ಸರ್, ಅಲ್ಲಿ ಹೋಗಿ ಕಟ್ಟಬಹುದು. ನೆಕ್ಸ್ಟ್ ಈಗ ಪ್ರತಿಯೊಂದು ಈಗ ನಾವು ಫಾರ್ಮರ್ ಮೀಟಿಂಗ್ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಇಲ್ಲೆಲ್ಲ ರೈತರು ತುಂಬಾನೇ ಕಡಿಮೆ ಇರ್ತಾರೆ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದೇ ರೈತರು ಸ್ವಲ್ಪ ಜಾಸ್ತಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸಿದಪ್ಪ ಅಂತಂದ್ರೆ ನಮ್ಮ ತಾಲೂಕು ಸಂಯೋಜಕರಾಗಿ ಕೆಲಸ ಮಾಡ್ತಿರೋಂತ ಅವ್ರಿಗೂ ಕೂಡ ಒಂದು ಖುಷಿ ವಿಚಾರನೂ ಆಗುತ್ತೆ ಸರ್. ಜಾಸ್ತಿ ಅಡಿಕೆ ಬೆಳೆ ಅಂತ ಹೇಳಿದ್ರೆ ಬಂದ್ಬಿಡ್ತಾರೆ, 20-30 ಜನ ಸೇರ್ಬಿಡ್ತಾರೆ, ಆದ್ರೆ ಬೇರೆ ಬೆಳೆಗೆ ಆಸಕ್ತಿ ತೋರಿಸೋದಿಲ್ಲ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರ, ಸೊರಬ ತಾಲೂಕು ಸರ್, ಶಿವಮೊಗ್ಗ ತಾಲೂಕು, ಇವು ಮೂರು ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸ್ತಾ ಇದ್ದಾರೆ. ಇನ್ನ ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ಸರ್ ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ, ಅಲ್ಲಿ ಜಾಸ್ತಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಸರ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ. ಯಾಕೆ ನೀರಾವರಿ ಇದ್ದಿದ್ದಕ್ಕೋಸ್ಕರನ ಇಲ್ಲ ತೋಟಗಾರಿಕೆ ಬೆಳೆ ಒಂದು ವ್ಯಾಮೋಹದಿಂದ? ನೀರಾವರಿ ಇರೋದ್ರಿಂದ ಮತ್ತೆ ತುಂಬಾನೇ ಮಳೆಯನ್ನು ಕೂಡ ಆಗ್ತಾ ಇದೆ ಸರ್. ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ ಅಂತಂದ್ರೆ ಇದು ಶಿವಮೊಗ್ಗ ಜಿಲ್ಲೆ. ಹೇಗೆ ಈಗ ತೀರ್ಥಹಳ್ಳಿ ಕೊಪ್ಪ ಈ ಕಡೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ? ತೀರ್ಥಹಳ್ಳಿ ಆಮೇಲೆ ಸಾಗರ ಸೊರಬ ಈ ಕಡೆ ಹೆಂಗಿದೆ? ಆ ಸೈಡ್ ಕೂಡ ತುಂಬಾ ಸರ್ ಕಡಿಮೆನೆ ಇದೆ ಸರ್, ಒಂದು 30-40% ಅಷ್ಟೇ ಫಾರ್ಮರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸರ್. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸ್ಬೇಕು ಅಂತ. ಇದು ಇದೆಲ್ಲ ಪ್ರಚಾರ ಎಲ್ಲ ನಮ್ದು ಬಹಳ ಮಾಡ್ತಾ ಇದ್ದಾರೆ ಸರ್, ನಮ್ಮ ಕಂಪನಿ ವತಿಯಿಂದ ಪ್ರಚಾರ. ಇದು ಯಾವ ಸಮಯದಲ್ಲಿ ಈಗ ತಾವ್ ಹೇಳ್ತಾ ಇದ್ರಿ ಅವರು ಪ್ರೀಮಿಯಂ ಕಟ್ಟಬೇಕಾದ್ರೆ ಗ್ರಾಮನಲ್ಲಿ ಇದ್ದಾಗ ಕೂಡ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ, ಸಮಯ ಸೂಕ್ತ ಸಮಯ ಯಾವ್ದಂತ ಹೇಳ್ತೀರಾ? ಬೆಳಿಗ್ಗೆನಾ ಇಲ್ಲ ಸಂಜೆನಾ ಸರ್? ಅವರು ಯಾವಾಗ ಅವರು ಓಪನ್ ಸರ್? ಬೆಳಿಗ್ಗೆ ಗ್ರಾಮವನ್ನು ಈ ಸೇವಾ ಸಿಂಧು ಅದೆಲ್ಲ 10 ಗಂಟೆಯಿಂದ ಓಪನ್ ಆಗ್ತವೆ. ಅವ್ರವ್ರು ಗ್ರಾಮದಲ್ಲೇ ಇರುತ್ತೆ ಸರ್ ಸಿಎಸ್ಸಿ ಸೆಂಟರ್ ಸೇವಾ ಸಿಂಧು ಗ್ರಾಮವನ್ನು. ಮತ್ತೆ ನೈಟ್ ಈವ್ನಿಂಗ್ 9:00 ತನಕ 9 ಗಂಟೆ ತನಕ ಓಪನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕಟ್ಟಬಹುದು ಸರ್. ನೀವು ಅವರಿಗೆ ಅರಿವು ಮೂಡಿಸತಕ್ಕಂತ ಸಮಯ ಯಾವ್ದು ಸೂಕ್ತ ಅಂತ ಹೇಳ್ತೀರಾ? ಯಾವ ಸಮಯದಲ್ಲಿ ಅವರು ಸಿಗ್ತಾರೆ ರೈತರು? ರೈತರು ಸರ್ ಬೆಳಿಗ್ಗೆ ಸಿಗ್ತಾರೆ, ಈವ್ನಿಂಗ್ ಸಿಗ್ಬಹುದು ಸರ್. ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ ಬೆಳಗ್ಗೆ ಸಮಯದಲ್ಲಿ. ಆದ್ರೆ ಈಗ ಆಲಿನ್ ಡೈರಿ ಅಂತ ಬರ್ತಲ್ಲ ಸರ್ ಈ KMF, ಅಲ್ಲಿ ಹಾಲು ಹಾಕಕ್ಕೆ ಬರ್ತಿರ್ತಾರೆ, ಅಂತ ಸಮಯದಲ್ಲೂ ಸಿಗ್ತಾರೆ. ಮತ್ತೆ ಈವ್ನಿಂಗ್ ಅಂದ್ರೆ ಈವ್ನಿಂಗ್ ಸಂಜೆ ಸಮಯದಲ್ಲಿ ಕೂಡ ಅದೇ ಟೈಮ್ಗೆ ಸಿಗ್ತಾರೆ. ಅದಲ್ದನ್ ಮತ್ತೆ ಡೇ ಸಮಯದಲ್ಲಿ ಆದ್ರೆ ಹೊಲಕ್ಕೆ ಹೋಗೋದು ಮಳೆ ಪ್ರಭಾವದಿಂದ ಹೊರಗಡೆ ಬರೋದು ಸ್ವಲ್ಪ ತುಂಬಾನೇ ಕಡಿಮೆ. ಅಲ್ಲ ಯಾಕೆಂತಂದ್ರೆ ಸುಮಾರು ರೈತರು ಹೇಳ್ತಾರೆ ಸರ್ ನಾವು ಕಟ್ತಾ ಇದೀವಿ ಬರೋದೇ ಇಲ್ಲ ಬರೋದೇ ಇಲ್ಲ ಬರೋದೇ ಇಲ್ಲ ನಮ್ಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇದು ಒಂದು ಈ ಒಂದು ಏನು ಪ್ರೊಸೀಜರ್ ಇದೆ, ಈ ಒಂದು ಮಾನದಂಡಗಳು ಇದಾವೆ, ಪ್ರಾಪರ್ ಚಾನಲ್ ಇಂದ ಹೋಗ್ತಕ್ಕಂಥದ್ದು ಒಂದು ಪ್ರಾಪರ್ ವೇ ಇಂದ ಹೋಗ್ತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಹೇಗೆ ನೀವು ಅವರಿಗೆ ಸಮಜಾಯಿಸ್ತೀರಿ ಈ ಒಂದು ವಿಚಾರದಲ್ಲಿ? ಈಗ ಯಾರೋ ಒಬ್ರು ಸ್ವಲ್ಪ ಸಿಟ್ ಮಾಡ್ಕೊಂಡು ಬಂದಿರ್ತಾರೆ, ಏನ್ರಿ ಇವ್ರು ಬರೀ ಕಟ್ಸ್ಕೊಂತಾರೆ ಏನು ಕೊಡೋದೇ ಇಲ್ಲ ನಮ್ಗೆ ಬರೋದೇ ಇಲ್ಲ ಅಂತ, ಅವಾಗ ಹೇಗೆ ಅಂತ? ಅವಾಗ ಸರ್ ನಾವು ಈಗ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಏನು ಮೀಟಿಂಗ್ ಮಾಡ್ತಾ ಇರ್ತಲ್ಲ ಸರ್, ಆ ಸಮಯದಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಯಾವ ತರ ಅವರು ಪರಿಹಾರ ನಷ್ಟವನ್ನು ತೆಗೆದುಕೊಳ್ಳಬೇಕು ಅಂತಂದ್ಬಿಟ್ಟು ಆ ಗೈಡ್ಲೈನ್ಸ್ ಇದಾವೆ ಸರ್. ಆ ಗೈಡ್ಲೈನ್ಸ್ ನಾವು ಅವರಿಗೆ ಆ ಸಮಯದಲ್ಲಿ ಹೇಳ್ತೀವಿ ಸರ್ ಅವರಿಗೆ ಗೈಡ್ಲೈನ್ಸ್. ಇಂಡಿವಿಜುವಲ್ ಕ್ಲೈಮ್ ತಗೋಬೇಕಂದ್ರೆ ಯಾವ ತರ ತಗೋಬೇಕು, ಮತ್ತೆ ಈ ಬೆಳೆ ಕಟೋ ಆಧಾರದ ಮೇಲೆ ಯಾವ ತರ ಕ್ಲೈಮ್ ತಗೋಬೇಕು, ಪ್ರಿವೆಂಟೆಡ್ ಸೋಯಿಂಗ್ ತಗಂದ್ರೆ ಯಾವ ತರ ಕ್ಲೈಮ್ ತಗೋಬೇಕು, ಮತ್ತೆ ಫಸಲ್ ಭೀಮಾ ಯೋಜನೆಯಲ್ಲಿ ಎಷ್ಟು ಆದ ಆ ಸಮಯದಲ್ಲಿ ಹೆಂಗ್ ತಗೋಬೇಕು ಅಂತಂದ್ಬಿಟ್ಟು ಅದನ್ನೆಲ್ಲ ನಮ್ದೆಲ್ಲ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಹೇಳ್ತೀವಿ ಸರ್ ಅಲ್ಲೆಲ್ಲ ಹೋದಾಗೆಲ್ಲ. ಅದ್ರ ಪ್ರಕಾರ ರೈತರು ಅದನ್ನೇ ಕ್ಲೈಮ್ ತಗೊಳಕ ಅವ್ರಿಗೆ ಅನುಕೂಲ ಆಗುತ್ತೆ ಸರ್, ಇದನ್ನೆಲ್ಲ ತಿಳ್ಕೊಂಡ್ರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ. ಇದಲ್ದನೆ ಈಗ ತಾವು ಕಚೇರಿಗೆ ಬಂದು ವಿಚಾರಣೆ ಮಾಡ್ತಾರ ತಮ್ಮ ಕಚೇರಿಗೆ ಅಂದ್ರೆ ಶಿವಮೊಗ್ಗದಲ್ಲಿ ಏನು ಕಚೇರಿ ಇದೆ ಅಲ್ಲಿ ಕೂಡ ಬಂದು ವಿಚಾರಣೆ ಮಾಡ್ತಾರ? ಅಲ್ಲಿ ಕೂಡ ಬಂದು ವಿಚಾರಣೆ ಮಾಡ್ತಾರೆ, ನಿಯರ್ ಬೈ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಣೆ ಮಾಡ್ತಾರೆ. ಮತ್ತೆ ನಮ್ ಕಂಪನಿ ಸಹಾಯವಾಣಿ ಇದೆ ಸರ್, ಆ ಸಹಾಯವಾಣಿಗೂ ಕರೆ ಮಾಡಿಬಿಟ್ಟು ಅವ್ರ ವಿಚಾರಣೆ ತಿಳ್ಕೊಬಹುದು ಸರ್. ಸಹಾಯವಾಣಿ ಯಾವ್ದಿದೆ ಅಂತ ಸ್ವಲ್ಪ ಹೇಳ್ತೀರಿ? ಹಾ ಸರ್, ಸಹಾಯವಾಣಿ ನಂಬರು 1800-4256-678. ಇದು ದಿನದ 24 ಗಂಟೆ ಕೆಲಸ ಮಾಡುತ್ತಾ ಅಥವಾ ರಜೆ ದಿನಗಳಲ್ಲಿ ಕೆಲಸ ಮಾಡೋದಿಲ್ವಾ, ಹೇಗೆ ಇದು ಈ ಸಂಖ್ಯೆನ? 24 hours ಓಪನ್ ಇರುತ್ತೆ ಸರ್. 24 hours ಸಂಡೇ ಅಂದ್ರೆ ರವಿವಾರ ಈ ಹಬ್ಬದ ದಿವಸ ಮತ್ತೆ ಬೇರೆ ಕ್ಲೋಸ್ ಹಾಲಿಡೇ ಅಂತ ಹೇಳ್ತೀವಲ್ಲ ಆ ದಿವಸ ಏನಾದ್ರೂ ಬಿಡುವು ಇರುತ್ತಾ ಕಚೇರಿ? ರವಿವಾರ ಬಿಡುವು ಇರಬಹುದು ಸರ್. IVR 24 hours ಇರುತ್ತೆ ಅಂತ ಹೇಳ್ತೀರಾ? ಹೌದು. ಯಾರು ಇದನ್ನ ನೋಡ್ತಾರೆ ಅಂದ್ರೆ ಮಾನಿಟರಿಂಗ್ ಮಾಡೋರು ಯಾರು ಅಂತ? ಸಹಾಯವಾಣಿ ಸರ್. ಹಾ, ಸಹಾಯವಾಣಿಗೆ ಇಷ್ಟು ಕರೆಗಳು ಬಂದವು. ಆಮೇಲೆ ಇದು ಬೆಂಗಳೂರು ಹೆಡ್ ಆಫೀಸ್ ಇದೆ, ಬೆಂಗಳೂರು ಹೆಡ್ ಆಫೀಸ್ ಹೋಗುತ್ತೆ, ಹೆಡ್ ಆಫೀಸ್ ಹೋಗುತ್ತೆ ಸರ್. ಆ ಸಹಾಯವಾಣಿ ಕರೆ ಮಾಡಿದ್ದ ರೈತರು ಅವರು ಏನಾದ್ರೂ ಈಗ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಏನಾದ್ರು ಪ್ರಶ್ನೆ ಇದ್ರೆ ತಮ್ಗೆ ಮತ್ತೆ ತಿರ್ಗಾ ಫೋನ್ ಮಾಡ್ತಾರ? ನಮಗೂ ಕೂಡ ಆ ಸಹಾಯವಾಣಿಯಲ್ಲಿ ನಮ್ಮ ಜಿಲ್ಲಾ ಸಂಯೋಜಕರು ತಾಲೂಕಾ ಸಂಯೋಜಕರು ಯಾವ್ಯಾವ ತಾಲೂಕಂತ ಫಾರ್ಮರ್ಸ್ ಅವರಿಗೆಲ್ಲ ಡಾಟಾ ಕೊಟ್ಟಿರ್ತಾರಲ್ಲ ಸರ್, ಎಲ್ಲಿಂದ ಕರೆ ಮಾಡಿರ್ತೀರಾ ಏನಂತಂದ್ಬಿಟ್ಟು ಅವ್ರು ಸಹಾಯವಾಣಿ ಇದರಿಂದ ನಂಬರ್ ಶೇರ್ ಮಾಡ್ತಾರ ಸರ್, ನಂಬರ್ ಹಂಚ್ಕೊಡ್ತಾರ ಅವರಿಗೆ ಫಾರ್ಮರ್ಸ್ ಗೆ, ಅವಾಗ ಅವರು ಕರೆ ಮಾಡಿಬಿಟ್ಟು ಮತ್ತೆ ಕಾಲ್ ಮಾಡಿ ಕೇಳ್ಬೋದು ಸರ್. ಸೊ ಈ ರೀತಿಯಿಂದ ತಾವು ತಮ್ಮ ಚಟುವಟಿಕೆಗಳನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರಿಸಿದೀರಾ? ಹೌದು ಸರ್. ಹೋದ ವರ್ಷಗೆ ಹೋಲಿಸಿದ್ರೆ ಈ ವರ್ಷ ಯಾವ ರೀತಿಯಿಂದ ರೈತರ ಒಂದು ಭಾಗಿಯಾಗುವಿಕೆ ಮತ್ತೆ ಪ್ರತಿಕ್ರಿಯೆ ಹೇಗಿದೆ ಸರ್? ಹೋದ ವರ್ಷದ ಈ ವರ್ಷಕ್ಕೆ ಒಂದ್ 10-15% ಹೆಚ್ಚಿಗೆ ಆಗ್ತಾ ಇದೆ ಸರ್. ಹೆಚ್ಚಿಗೆ ಆಗ್ಬೇಕು, ಮತ್ತೆ ಇನ್ನೂ ಜಾಸ್ತಿ ಹೆಚ್ಚಿಗೆ ಆಗ್ಬೇಕು ಅಂತಂದು ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ ಈ ವರ್ಷ? ಇನ್ನು ಇಲ್ಲಿ ತನಕ ನೋಡಿದ್ರೆ ಇವಾಗ ತುಂಬಾನೇ ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇದೆ ಸರ್. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರ ಮಳೆ ಬರ್ತಾ ಇರೋದ್ರಿಂದ ರೈತರು ಯಾರು ಹೊರಗಡೆ ಬರ್ತಾ ಇಲ್ಲ ಸರ್. ಆದ್ರಲ್ಲೂ ಕೂಡ ಫಾರ್ಮರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ಹೊರಗಡೆ ಬಂದು ಕಟ್ಟೋರು ಕಟ್ತಾನೆ ಇದಾರೆ ಸರ್. ಇನ್ನು ನಮ್ದಿನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ತಿಂಗಳು 31ನೇ ತಾರೀಕು ಮೆಕ್ಕೆಜೋಳ ಲಾಸ್ಟ್ ಡೇಟ್ ಇದೆ. 31ನೇ ತಾರೀಕು ಆಗಸ್ಟ್ ತಿಂಗಳು 16ಕ್ಕೆ ಭತ್ತ ರಾಗಿ ಇದೆ ಸರ್. ಆಗಸ್ಟ್ ಅಂದ್ರೆ ನೀರಾವರಿ ನೀರಾವರಿ ಮಳೆಯಾಶ್ರಿತ ಭತ್ತ ಎರಡು ಎರಡು. ಹಾ ಸರ್. ಈಗ ನಿಮ್ಮನ್ನೇ ಸಂಪರ್ಕಿಸುವುದಾದರೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಒಂದು ರೈತ ಬಾಂಧವರು ನಿಮ್ಮನ್ನೇ ಸಂಪರ್ಕಿಸುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಓಕೆ, ರಮೇಶ್ ಎಚ್, ಜಿಲ್ಲಾ ಸಂಯೋಜಕರು, ದಿ ಓರಿಯಂಟಲ್ ಇನ್ಸೂರೆನ್ಸ್ ಕಂಪನಿ. ದೂರವಾಣಿ ಸಂಖ್ಯೆ 97434249298. ಇದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಅಂತ ಹೇಳ್ತೀರಾ ಕರೆ ಮಾಡೋದಾದ್ರೆ? ಸರ್, ಇದು ಕೂಡ 24 ಅವರ್ಸ್. ಯಾವಾಗಾದ್ರೂ ಕರೆ ಮಾಡಬಹುದು. ಯಾವಾಗಾದ್ರೂ ಕರೆ ಮಾಡಬಹುದು ಸರ್. ಧನ್ಯವಾದ ರಮೇಶ್ ಅವರೇ. ಇದುವರೆಗೆ ತಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ದಿ ಓರಿಯಂಟಲ್ ಇನ್ಸೂರೆನ್ಸ್ ಕಂಪನಿಯಿಂದ ಯಾವ ರೀತಿಯಿಂದ ರೈತ ಬಾಂಧವರಲ್ಲಿ ಬೆಳೆ ವಿಮೆ ಕುರಿತು ಅರಿವು ಮೂಡಿಸ್ತಾ ಇದ್ದೀರಾ, ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ, ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಅದರಲ್ಲಿ ವಿಶೇಷವಾಗಿ ಕೃಷಿ ಬೆಳೆಗಳ ಒಂದು ವಿಮೆ ಕುರಿತು ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಮುಜಾಮಿಲ್ ಅವರು ಇದ್ದಾರೆ. ಇವರು ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ರಾಜ್ಯದ ಒಂದು ಸಂಯೋಜಕರಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಪ್ರಥಮವಾಗಿ ನಾವು ಭದ್ರಾವತಿ ಆಕಾಶವಾಣಿಯಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಏನು ಈ ಒಂದು ಜಿಲ್ಲೆಗಳಲ್ಲಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ರೀತಿಯಿಂದ ಇವರು ಬೆಳೆ ವಿಮೆ ಕುರಿತು ಓರಿಯಂಟಲ್ ಇನ್ಸೂರೆನ್ಸ್ ಕಂಪನಿಯಿಂದ ಅರಿವು ಮೂಡಿಸ್ತಾ ಇದ್ದಾರೆ, ಜೊತೆಗೆ ಇದರ ಬಗ್ಗೆ ಅವರು ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಂತ ಇವರಿಂದನೇ ತಿಳಿದುಕೊಳ್ಳೋಣ. ಹೇಳಿ ಮುಜಾಮಿಲ್ ಅವರೇ. ಸರ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಮಸ್ಕಾರ, ನನ್ನ ಹೆಸರು MD ಮುಜಾಮಿಲ್ ಅಂತೇಳಿ, ನಾನು ರಾಜ್ಯ ಸಂಯೋಜಕರಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಒಂದು ಇನ್ಸೂರೆನ್ಸ್ ಕಂಪನಿಯ ಮುಖ್ಯ ಉದ್ದೇಶ ಬೆಳೆಯ ಭದ್ರತೆಯಿಂದ ರೈತನ ಸಮೃದ್ಧತೆ ಅಂತೇಳಿ. ನನ್ನ ರೈತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2025-26 ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರಾಜ್ಯದ 12 ಜಿಲ್ಲೆಗಳಲ್ಲಿ ನಮ್ಮ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಸಂಸ್ಥೆ ವತಿಯಿಂದ ಅನುಷ್ಠಾನ ಮಾಡಲಾಗಿದೆ. ಈ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ರೈತರು ಏನ್ ಮಾಡಬೇಕೆಂದರೆ, ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರಿಗೆ ಯೋಜನೆಯಡಿ ಭಾಗವಹಿಸುವುದು ಐಚ್ಛಿಕವಾಗಿರುತ್ತದೆ. ರೈತರು ಬೆಳೆಯ ನೋಂದಣಿಗಾಗಿ ವಿಮಾ ಕಂತನ್ನು ಕಟ್ಟಿ ಪಾಲ್ಗೊಳ್ಳಲು ಹತ್ತಿರವಿರುವ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಕರ್ನಾಟಕವನ್ ಕೇಂದ್ರ, ಗ್ರಾಮವನ್ ಕೇಂದ್ರವನ್ನು ಸಂಪರ್ಕಿಸಬಹುದು. ರೈತರು ನಿಗದಿತ ನಮೂನೆಯ ಅರ್ಜಿಯನ್ನು ಪೂರ್ಣವಾಗಿ ಭರ್ತಿ ಮಾಡಬೇಕು. ಜಮೀನು ಹೊಂದಿರುವುದಕ್ಕೆ ದಾಖಲೆಗಳಾದ ಪಹಣಿ, ಪಾಸ್ಪುಸ್ತಕ, ಆಧಾರ್ ಪ್ರತಿ ಇತ್ಯಾದಿ ನೀಡಬೇಕು. ಬೆಳೆಗೆ ನಿಗದಿಪಡಿಸಿರುವ ವಿಮಾ ಕಂತನ್ನು ಭರಿಸಿ ಬೆಳೆ ವಿಮೆಗೆ ನೋಂದಾಯಿಸಬಹುದು. ರೈತರು ಬೆಳೆ ವಿಮೆ ನೋಂದಣಿಗೆ ಕಡ್ಡಾಯವಾಗಿ ಫ್ರೂಟ್ ಐಡಿ ಹೊಂದಿರಬೇಕು. ಈ ಫ್ರೂಟ್ ಐಡಿಯನ್ನು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಂಪರ್ಕಿಸಿದರೆ ನಿಮಗೆ ಫ್ರೂಟ್ ಐಡಿ ಮಾಡಿಕೊಡಲಾಗುತ್ತದೆ. ಭೂಮಿಯು ಬಾಡಿಗೆಗೆ ಅಥವಾ ಗುತ್ತಿಗೆ ಇದ್ದಲ್ಲಿ ಪೂರಕ ದಾಖಲೆಗಳು, ಬಿತ್ತನೆ, ನಾಟಿ ವೈಫಲ್ಯ, ಮಧ್ಯಂತರ ಬೆಳೆ ನಷ್ಟ ಮತ್ತು ಇಳುವರಿ ಕೊರತೆ, ಸ್ಥಳೀಯ ವಿಪತ್ತುಗಳು, ನೈಸರ್ಗಿಕ ವಿಕೋಪ, ಪ್ರತಿಕೂಲ ಹವಾಮಾನದಿಂದ ಇಳುವರಿ ನಷ್ಟ ಹಾಗೂ ಕಟಾವು ನಂತರದ ನಷ್ಟಗಳನ್ನು ಪರಿಗಣಿಸಲಾಗುತ್ತದೆ. ಸ್ಥಳೀಯ ವಿಪತ್ತುಗಳಡಿ ಬೆಳೆ ನಷ್ಟಕ್ಕೆ ಕಾರಣಗಳು ಬೆಳೆ ಮುಳುಗಡೆ, ಭೂಕುಸಿತ, ಆಲಿಕಲ್ಲು ಮಳೆ, ಚಂಡಮಾರುತ. ಈ ಅವಘಡಗಳು ಸಂಭವಿಸಿದ 72 ಗಂಟೆಯೊಳಗೆ ಬೆಳೆ ನಷ್ಟಕ್ಕೆ ಸಂಬಂಧಿಸಿದ ಮಾಹಿತಿ ನೀಡುವುದು. ಈ ಒಂದು ಅವಘಡ ಸಂಭವಿಸಿದ 72 ಗಂಟೆಯೊಳಗಾಗಿ ನಿಮಗೆ ಈಗ ನೀಡುತ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ದೂರನ್ನು ದಾಖಲಿಸಬಹುದು. ದೂರವಾಣಿ ಸಂಖ್ಯೆ 1800046667. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 1800046567. ನಾನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಿಂದಿನ ವರ್ಷಕ್ಕೆ ನಾವು ಈಗ ನೋಡಿದರೆ ಸುಮಾರು ಜನ ತೋಟಗಾರಿಕೆ ಬೆಳೆಗೆ ವಿಮೆಯನ್ನು ಮಾಡಿಸ್ತಿದ್ದಾರೆ. ಅದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ತಾವು ತೋಟಗಾರಿಕೆ ಬೆಳೆಗೆ ತಾವು ಶಿಫ್ಟ್ ಆಗಿರಬಹುದು. ಆದ್ರೆ ನಾನು ನಿಮಗೆ ಹೇಳೋದೇನಾದ್ರೆ, ನಿಮ್ಮಲ್ಲಿ 1-2 ಎಕರೆ ಜಮೀನು ಇದ್ದರೆ ಅದರಲ್ಲಿ 1 ಎಕರೆ ತಾವು ಅಡಿಕೆ ಅಥವಾ ತೋಟಗಾರಿಕೆ ಬೆಳೆ ಯಾವ್ದಾದರೂ ಹಾಕಿದ್ದರೆ, ಇನ್ನ 1 ಎಕರೆಯಲ್ಲಿ ತಾವು ಕೃಷಿ ಇಲಾಖೆಯ ಬೆಳೆಗಳೇನನ್ನ ತಾವು ಬಿತ್ತನೆ ಮಾಡಿದ್ದಲ್ಲಿ ಉಳಿದ 1 ಎಕರೆಗೆ ತಾವು ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ವಿಮಾ ಅನ್ನ ತುಂಬಬಹುದು. ಹಾಗಾಗಿ ನಾವು ನಮ್ಮ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಸಂಯೋಜಕರು ಹಾಗೂ ಪ್ರತಿ ತಾಲೂಕಿನಲ್ಲೂ ತಾಲೂಕು ಸಂಯೋಜಕರನ್ನು ನೇಮಿಸಿದ್ದೀವಿ. ಅದೇ ರೀತಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲೂ ನಮ್ಮ ತಾಲೂಕು ಸಂಯೋಜಕರಿದ್ದಾರೆ. ಅವರು ಪ್ರತಿದಿನ ತಮ್ಮ ಒಂದು ತಾಲೂಕಿನಲ್ಲಿ ಬರುವಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಹಳ್ಳಿಗಳಿಗೂ ಭೇಟಿ ಮಾಡಿ ಅಲ್ಲಿ ಏನು ಹಾಲಿನ ಕೇಂದ್ರ ಇದೆ ಅಲ್ಲಿ ನಮ್ಮ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಕುರಿತಾಗಿ ಪಾಂಪ್ಲೆಟ್ಸ್ ಅನ್ನು ಅಂಟಿಸಿರ್ತಾರೆ. ದಯವಿಟ್ಟು ತಾವು ಅದನ್ನೆಲ್ಲ ಗಮನಿಸಬೇಕು. ಅದೇ ರೀತಿ ನಮ್ಮ ಒಂದು ಏನು ತಾಲೂಕು ಸಂಯೋಜಕರು ಗ್ರಾಮ ವ್ಯಾಪ್ತಿನಲ್ಲಿ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಪಾಠಶಾಲಾ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಸೊ ಅದ್ರ ಸಂಬಂಧ ತಮ್ಮ ಹತ್ತಿರವಾದಂತಹ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದರೆ ಅವರು ತಮಗೆ ತಿಳಿಸ್ತಾರೆ ಯಾವತ್ತು ಬರ್ತಾರೆ ನಮ್ಮ ಅಧಿಕಾರಿಗಳು ಅಂತ. ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಯೋಜನೆಯ ಏನು ಅನುಕೂಲ ಇದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಇದ್ರ ಅನುಕೂಲ ತಾವೆಲ್ಲ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಒಂದು ತಾಲೂಕು ಸಂಯೋಜಕರು ಪ್ರತಿಯೊಂದು ಗ್ರಾಮವನ್ನು ಕಂಪ್ಯೂಟರ್ ಸೆಂಟರ್ ಅದೇ ರೀತಿ ಬ್ಯಾಂಕ್ಗಳಲ್ಲಿ ಈ ಒಂದು ಅರ್ಜಿ ನಮೂನೆಯನ್ನು ಕೊಟ್ಟಿರ್ತಾರೆ. ತಾವುಗಳು ಯಾವುದೇ ರೀತಿ ಶುಲ್ಕ ಪಾವತಿಸದೆ ಅವರ ಹತ್ರ ಅರ್ಜಿಯನ್ನು ಪಡೆದುಕೊಂಡು ತಮ್ಮ ಒಂದು ಜಮೀನಿನ ಮಾಹಿತಿಯನ್ನು ಅದರಲ್ಲಿ ತುಂಬಿ ಸಂಬಂಧಪಟ್ಟ ನಿಮಗೆ ಯಾವ್ದು ಹತ್ರ ಆಗುತ್ತೆ ಆ ಒಂದು ಕಂಪ್ಯೂಟರ್ ಸೆಂಟರ್ ಅಥವಾ ಗ್ರಾಮವನಿಗೆ ಭೇಟಿ ನೀಡಿ ತಾವು ವಿಮೆ ಮಾಡಿಸ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ಮತ್ತೆ ಅಜ್ಜಂಪೂರು ಬಿಟ್ಟರೆ ಬೇರೆ ತಾಲೂಕುಗಳಲ್ಲಿ ಯಾರು ರೈತರು ಇದ್ರ ಬಗ್ಗೆ ಒಲವು ತೋರಿಸ್ತಾ ಇಲ್ಲ. ನಾನು ಅವರಿಗೆ ನನ್ನ ಒಂದು ವೈಯಕ್ತಿಕವಾಗಿ ಅವರ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ತಾವು ಯಾವ ರೀತಿ ತಮ್ಮ ಒಂದು ವೆಹಿಕಲ್ಗೆ ವಾಹನಗಳಿಗೆ ಇನ್ಸೂರೆನ್ಸ್ ಮಾಡಿಸ್ತೀರಾ ಅದೇ ರೀತಿ ತಾವು ಬೆಳೆದಂತ ಬೆಳೆಗಳಿಗೆ ಇದು ವಿಮಾ ಮೊತ್ತ ಏನು ಜಾಸ್ತಿ ಇರೋದಿಲ್ಲ, ತುಂಬಾ ಕಡಿಮೆ ಇರುತ್ತೆ. ತಮ್ಮ ಒಂದು ವದಂತಿ ಕೇವಲ 2% ಇರುತ್ತೆ. ಹಾಗಾಗಿ ತಾವು ಈ ಒಂದು ವಿಮೆಯನ್ನು ಮಾಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಲ ನನ್ನ ಒಂದು ಗಮನಕ್ಕೆ ಬಂದ ಮಾಹಿತಿ ಏನು ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಈ ಸಲ ಭತ್ತ ಬೆಳೆಗೆ ಕೆಲವು ರೈತರು ಒಲವು ತೋರಿಸ್ತಾ ಇದ್ದಾರೆ. ತಾವುಗಳು ತಾವು ಬೆಳೆದಂತಹ ಭತ್ತಗಳಿಗೆ ದಯವಿಟ್ಟು ವಿಮೆನ ಮಾಡಿಸಿ ತಾವು ನಿಶ್ಚಿಂತವಾಗಿ ಇರಬಹುದು. ಯಾವುದೇ ರೀತಿ ಹವಾಮಾನ ವೈಪರೀತ್ಯ ಆದ್ರೂ ತಮ್ಮ ಒಂದು ಸಪೋರ್ಟ್ಗೆ ನಮ್ಮ ಒಂದು ವಿಮಾ ಕಂಪನಿ ನೆರವಾಗಿ ಇರುತ್ತೆ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಚಿಕ್ಕಮಗಳೂರು ಜಿಲ್ಲೆಯ ರೈತ ಬಾಂಧವರು ದಯವಿಟ್ಟು ತಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ಗೆ ಭೇಟಿ ನೀಡಿ ಸಂಬಂಧಪಟ್ಟ ತಮ್ಮ ಬೆಳೆದಂತಹ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ತಮಗೆ ಯಾವುದೇ ರೀತಿ ತೊಂದರೆ ಉಂಟಾದಲ್ಲಿ, ತಮಗೆ ಯಾವುದೇ ರೀತಿ ಮಾಹಿತಿ ಬೇಕಾದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಸಂಯೋಜಕರಾದಂತಹ ಶರತ್ ಕುಮಾರ್ ಅಂತ ಹೇಳಿದ್ದಾರೆ, ಅವ್ರ ನಂಬರ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೂರವಾಣಿ ಸಂಖ್ಯೆ ಆ ನಂಬರ್ನ ನೋಟ್ ಮಾಡಿಕೊಂಡು ನೀವು ಅವರಿಗೆ ಕರೆ ಮಾಡಿ ನೀವು ಯಾವುದೇ ರೀತಿ ತಮ್ಮ ಒಂದು ಸಮಯ ಖರ್ಚು ಮಾಡದೆ ವೆಚ್ಚ ಮಾಡದೆ ತಾವು ದೂರವಾಣಿ ಮುಖಾಂತರವೇ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಅವರ ದೂರವಾಣಿ ಸಂಖ್ಯೆ ಶರತ್ ಕುಮಾರ್ ಜಿಲ್ಲಾ ಸಂಯೋಜಕರು 9778730037. ಅದೇ ರೀತಿ ನನ್ನ ಒಂದು ದಾವಣಗೆರೆ ಜಿಲ್ಲೆಯ ಜಿಲ್ಲಾ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಈಗ ಇಷ್ಟು ದಿನ ನಾವು ನೋಡಿದಂತ ಮಾಹಿತಿ ಪ್ರಕಾರ ಜಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ವಿಮೆಯನ್ನು ಪಾವತಿಸ್ತಾ ಇದ್ದಾರೆ, ವಿಮೆಯ ಒಂದು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ನಾನು ಉಳಿದಂತ ತಾಲೂಕು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ತಾವು ಕೂಡ ತಾವು ಬೆಳೆದಂತಹ ಬೆಳೆಗಳಿಗೆ ಈ ಒಂದು ವಿಮೆಯನ್ನು ಮಾಡಿಸಿ ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತೇಳಿ ಕೇಳಕ್ ಬಯಸ್ಕೊಂತಿದ್ದೀನಿ. ಅದೇ ರೀತಿ ಈಗ ನಾನು ಬರೇ ಅಡಿಕೆ ಇಟ್ಟಿದ್ದೀನಿ, ದಾಳಿಂಬೆ ಇಟ್ಟಿದ್ದೀನಿ ಅಂತೇಳಿ ಏನು ಇಲ್ಲ. ನೀವು ಇಟ್ಟಂತ ಬೆಳೆಗಳು ಬಿಟ್ಟು ನಿಮಗೆ ಉಳಿದಂತ ಏನು ನಿಮ್ಮ ಜಮೀನು ಇರುತ್ತೆ ಅದರಲ್ಲಿ ನೀವು ಏನು ಕೃಷಿ ಬೆಳೆ ಬೆಳೀತೀರಾ ಅದಕ್ಕೂ ಸಮೇತ ನೀವು ವಿಮಾ ಕಂತು ಕಟ್ಟಬಹುದು. ತಮ್ಮ ಮನಸ್ಸಲ್ಲಿ ಇರಬಹುದು, ನಂದು 2 ಎಕರೆ ಇದೆ, ನಾನು ಅಡಿಕೆ ಇಟ್ಟಿದ್ದೀನಿ, ಕಟ್ಟಕ್ ಆಗುತ್ತೋ ಇಲ್ಲ ಅಂತೇಳಿ. ತಾವು 2 ಎಕರೆನಲ್ಲಿ 1 ಎಕರೆ ಅಡಿಕೆ ಅಥವಾ ತೋಟಗಾರಿಕೆ ಬೆಳೆಗೆ ಯಾವ್ದನ್ನ ಇಟ್ಟಿರಲಿ, ಇನ್ನು ಉಳಿದಂತ 1 ಎಕರೆನಲ್ಲಿ ತಾವು ಏನ್ ಬೆಳಿತೀರಾ ಆ ಒಂದು ಕೃಷಿ ಬೆಳೆಗಳು ಆ ಬೆಳೆಗಳಿಗೆ ತಾವು ಈ ಒಂದು ವಿಮಾನ ಮಾಡಿಸ್ಕೊಬಹುದು. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಇದರ ಒಂದು ವಿಮಾ ಕಂತನ್ನ ತಾವು ಪಾವತಿಸಬಹುದು. ಈಗ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಒಂದು ಜಿಲ್ಲಾ ಸಂಯೋಜಕರಾದಂತಹ ಸಂದೀಪ್ ನಾಯ್ಕ್ ಅಂತೇಳಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಸಮೇತ ತಮಗೆ 24 ಗಂಟೆ ಅವೈಲೇಬಿಲಿಟಿ ಇರುತ್ತಾರೆ. ಸೊ ಅವರಿಗೋಸ್ಕರ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಅವರಿಗೆ ಕರೆ ಮಾಡಿ ಅವರಿಗೆ ನಿಮ್ಮ ಒಂದು ಏನ್ ಸಮಸ್ಯೆ ಇದೆ ಅವರಿಗೆ ಹೇಳಿ ತಾವು ಯಾವುದೇ ರೀತಿ ಕಚೇರಿಗೆ ಅಲಿಯುವಂತಹ ಅವಶ್ಯಕತೆ ಇರುವುದಿಲ್ಲ. ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 6364649472. ಇವರು ನಿಮಗೆ 24 hours ಅವೈಲೇಬಿಲಿಟಿ ಇರ್ತಾರೆ. ನಿಮಗೆ ಯಾವುದೇ ರೀತಿಯ ಒಂದು ಡೌಟ್ ಇರಬಹುದು ಅಥವಾ ಏನೇ ಒಂದು ಸಮಸ್ಯೆ ಇರಬಹುದು, ದಯವಿಟ್ಟು ಇವರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಳಿ. ನಮ್ಮ ರೈತ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದ್ರೆ, ತಾವು ಬೆಳೆದಂತ ಬೆಳೆಗಳಿಗೆ ವಿಮೆ ಮಾಡಿಸಿ ತಾವು ತಮ್ಮ ಬೆಳೆಯ ಭದ್ರತೆಯಿಂದ ರೈತನ ಸಮೃದ್ಧತೆ ಎಂಬ ಒಂದು ವಾಕ್ಯದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ದಾವಣಗೆರೆ ಜಿಲ್ಲೆ ಇದು ಮಧ್ಯ ಕರ್ನಾಟಕ ಜಿಲ್ಲೆ,

ಕನಿಷ್ಠ 5,800 ರೂಪಾಯಿ, ಗರಿಷ್ಠ 6,000 ರೂಪಾಯಿ. ಮಾದರಿ ಬೆಲೆ 5,900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸಾಧಾರಣ ಗೋಧಿ ಕನಿಷ್ಠ 3,400 ರೂಪಾಯಿ, ಗರಿಷ್ಠ 4,100 ರೂಪಾಯಿ. ಮಾದರಿ ಬೆಲೆ 3,750 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಧಾರಣೆ ಇತ್ತು ರೈತ ಬಾಂಧವರೇ. ಇನ್ನು ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಂದರೆ ಬೀನ್ಸ್ ಕನಿಷ್ಠ 5,055, ಗರಿಷ್ಠ 5,255, ಮಾದರಿ ಬೆಲೆ 5,155 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕ್ಯಾರೆಟ್ ಕನಿಷ್ಠ 3,546, ಗರಿಷ್ಠ 3,746 ರೂಪಾಯಿ. ಮಾದರಿ ಬೆಲೆ 3,646 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 3,812, ಗರಿಷ್ಠ 4,012, ಮಾದರಿ ಬೆಲೆ 3,912 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಬೆಂಡೆಕಾಯಿ ಕನಿಷ್ಠ 2,931, ಗರಿಷ್ಠ 3,131 ರೂಪಾಯಿ, ಮಾದರಿ ಬೆಲೆ 3,031 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಆಲೂಗೆಡ್ಡೆ ಕನಿಷ್ಠ 2,244, ಗರಿಷ್ಠ 2,444, ಮಾದರಿ ಬೆಲೆ 2,344 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ತೊಂಡೆಕಾಯಿ ಕನಿಷ್ಠ 2,841, ಗರಿಷ್ಠ 3,041, ಮಾದರಿ ಬೆಲೆ 2,941 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಟೊಮ್ಯಾಟೊ ಕನಿಷ್ಠ 2,969 ರೂಪಾಯಿ, ಗರಿಷ್ಠ 3,169 ರೂಪಾಯಿ, ಮಾದರಿ ಬೆಲೆ 3,069 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಧಾರಣೆ ಹೀಗಿತ್ತು. ತೆಂಗಿನಕಾಯಿ 1,000ಕ್ಕೆ ಕನಿಷ್ಠ 26,000 ರೂಪಾಯಿ, ಗರಿಷ್ಠ 31,000 ರೂಪಾಯಿ. ಮಾದರಿ ಬೆಲೆ 28,000 ರೂಪಾಯಿ ಪ್ರತಿ 1,000ಕ್ಕೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಹಸಿರು ಮೆಣಸಿನಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,200 ರೂಪಾಯಿ, ಮಾದರಿ ಬೆಲೆ 3,856 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ 2,400 ರೂಪಾಯಿ, ಗರಿಷ್ಠ 2,600 ರೂಪಾಯಿ, ಮಾದರಿ ಬೆಲೆ 2,520 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ನುಚ್ಚಕ್ಕಿ ಕನಿಷ್ಠ ಗರಿಷ್ಠ ಮಾದರಿ ಬೆಲೆ 2,400 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಅಕ್ಕಿ IR 64 ಕನಿಷ್ಠ ಗರಿಷ್ಠ ಮತ್ತು ಮಾದರಿ 3,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಸೇಬು ಹಣ್ಣು ಕನಿಷ್ಠ ಗರಿಷ್ಠ 8,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಅಡಕೆ 31,795 ರೂಪಾಯಿ, ಬೀನ್ಸ್ 2,400 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಬೆಳ್ಳುಳ್ಳಿ 2,700 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಅಕ್ಕಿ 3,150 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಹುಣಸೆಹಣ್ಣು 5,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ಇತ್ತು ರೈತ ಬಾಂಧವರೇ. ಇದುವರೆಗೂ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆ ಕುರಿತು ಮಾಹಿತಿಯನ್ನ ನೀಡಿದರು. ಈ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ SM ಸುಧಾಕರ್. ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು, ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು, ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಮರ

ಸಂವರ್ಧನೆ ಬಂದೈತಣ್ಣ, ಸಿರಿ ಸಮೃದ್ಧಿಯ ತಂದೈತಣ್ಣ. ಹೇ ಜಲ ಸಂವರ್ಧನೆ ಬಂದೈತಣ್ಣ, ಸಿರಿ ಸಮೃದ್ಧಿಯ ತಂದೈತಣ್ಣ. ಕೆರೆಯಲ್ಲಿ ನೀರಿದ್ರ ಚೆನ್ನ, ಹೊಲದಲ್ಲಿ ಹಸಿರಿದ್ರ ಚೆನ್ನ. ಕೆರೆಯಲ್ಲಿ ನೀರಿದ್ರ ಚೆನ್ನ, ಹೊಲದಲ್ಲಿ ಹಸಿರಿದ್ರ ಚೆನ್ನ. ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು. ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು. ಜಲ ಸಂವರ್ಧನೆ ಬಂದೈತಣ್ಣ, ಸರಿ ಸಮೃದ್ಧಿಯ ತಂದೈತಣ್ಣ. ಜಲ ಸಂವರ್ಧನೆ ಬಂದೈತಣ್ಣ, ಸಿರಿ ಸಮೃದ್ಧಿಯ ತಂದೈತಣ್ಣ.